ವರ್ಷವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಮತ್ತು ತಾಳೆ ಬೇಸಾಯ ಕುರಿತು ಹೊನ್ನಾವರದ ರೈತರು ಹಾಗೂ ಉಡುಪಿ ಜಿಲ್ಲೆಯಲ್ಲಿ ತಾಳೆ ಎಣ್ಣೆ ಕಾರ್ಖಾನೆಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿರುವ ಕೃಷ್ಣ ಎಂ ಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆಯಲ್ಲಿ ಕೃಷ್ಣ ಎಂ ಗೌಡ ಅವರಿದ್ದಾರೆ. ಇವರು ರೈತರು, ಜೊತೆಗೆ ಆಯಿಲ್ ಪಾಮ್ ಅಂದ್ರೆ ತಾಳೆ ಎಣ್ಣೆ ಇದೆಯಲ್ಲ, ಅದನ್ನು ಕುರಿತು ಅವರು ಒಂದು ಕಂಪನಿಯಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಉಡುಪಿ ಜಿಲ್ಲೆಯೊಳಗೆ. ಹಾಗಾಗಿ ಅವರು ಒಬ್ಬ ರೈತರಾಗಿ ಮತ್ತು ಈ ತಾಳೆ ಎಣ್ಣೆ ಬೆಳೆ ಬೇಸಾಯ ಕುರಿತು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಕೃಷ್ಣ ಅವರು. ನಮಸ್ಕಾರ ಸರ್. ಎಷ್ಟು ಎಕರೆ ಏನೇನು ಬೆಳೀತಾ ಇದ್ದೀರಿ, ಮತ್ತೆ ಕೃಷಿ ಬಗ್ಗೆ ಸಾಕಷ್ಟು ಒಲವನ್ನು ಇಟ್ಟುಕೊಂಡು ಮತ್ತೆ ಮನಸ್ಸಾಕಿ ಬೆಳೀತಾ ಇದ್ದೀರಿ, ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದೀರಿ, ಹೇಳಿ ಎಷ್ಟು ಎಕರೆ ಏನೇನು ಬೆಳೆ ಪದ್ಧತಿ ಇವೆಲ್ಲ? ನಾವು ಅಣ್ಣಪ್ಪ ಒಂದು 3 ಜನ ಇದ್ದೀವಿ. ಒಂದು 5-6 ಎಕರೆ ನಮ್ಮ ಜಾಗ ಇದೆ. ಅದರಲ್ಲಿ ನಾವು ಅಡಿಕೆ ಬೆಳೀತಾ ಇದ್ದೀವಿ, ತೆಂಗಿನ ಗಿಡ ಬೆಳೀತಾ ಇದ್ದೀವಿ, ಅಂತರ ಬೆಳೆಯಾಗಿ ಪೈನಾಪಲ್ ಬೆಳೀತಾ ಇದ್ದೀವಿ, ಬಾಳೆ ಬೆಳೀತಾ ಇದ್ವಿ, ಪೈನಾಪಲ್ ಬೆಳೀತಾ ಇದ್ವಿ, ಜೊತೆಗೆ ಇವು ನಮ್ದು ಪಪ್ಪಾಯಿ ಗಿಡ ಇವನ್ನೆಲ್ಲ ಸಹ ನಾವು ಬೆಳೀತಾ ಇದ್ವಿ. ನಮ್ಮ ತಂದೆಯವರು ಮೂಲತಃ ಕೃಷಿ ಅವರು ಮಾಡ್ತಾ ಇದ್ರಿಂದ ನಮ್ಗೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಲಿಕ್ಕೆ ತುಂಬಾ ಈಸಿಯಾಗಿ ನಾವು ಮಾಡ್ತಾನೆ ಇದ್ವಿ ಸರ್. ನಿಮ್ಮ ತಂದೆಯವರು ಮಾಡೋದಕ್ಕೂ ನೀವೇನು ಬದಲಾವಣೆ ಮಾಡ್ಕೊಂಡು ಮಾಡೋದಕ್ಕೂ ಸಾಧ್ಯತೆ ಆಗಿದೆಯಲ್ಲ? ಹೌದು, ತಂದೆಯವರು ಮಾಡೋದ್ರಲ್ಲಿ ಅವ್ರು ಅವ್ರದೇ ಆದ ಕ್ರಮ ಆಧುನಿಕ ಪದ್ಧತಿಯಲ್ಲಿ ಏನು ಉಂಟು ಅದನ್ನು ಅವ್ರು ಮಾಡ್ತಾ ಇದ್ರು. ನಾವು ಈಗ ಸ್ವಲ್ಪ ಕಾಲೇಜಲ್ಲಿ ಹೋಗ್ಕೊಂಡು ಕೃಷಿಸೋ, ನಾನು ತೋಟಗಾರಿಕೆ ಇಲಾಖೆಯಲ್ಲಿ ತೋಟ ಹಾರ್ಟಿಕಲ್ಚರ್ ಕ್ರಾಪ್ ಅನ್ನು ಅದರಲ್ಲಿ ಓದಿಕೊಂಡು ಅದರಲ್ಲಿ ಹಾಗೆ ಅದನ್ನು ಸ್ವಲ್ಪ ತಾಂತ್ರಿಕ ವಿಧಾನ ಅಳವಡಿಸಿಕೊಂಡು ಅದನ್ನು ಕೂಡ ನಾವು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ವಿ. ಅದ್ರ ಜೊತೆ ಆಧುನಿಕ ಪದ್ಧತಿಯಲ್ಲಿ ಈಗ ಹೊಸದನ್ನು ಅಳವಡಿಸಿಕೊಂಡು ಕೂಡ ನಾವು ಮಾಡ್ತಾ ಇದ್ವಿ ಸರ್. ಅದ್ರ ಜೊತೆ ಅಂದ್ರೆ ತೋಟಗಾರಿಕೆ ಬಗ್ಗೆ ತಿಳುವಳಿಕೆ ಬಂದ ನಂತರ, ಅದ್ರ ಬಗ್ಗೆ ಓದಿ ತಿಳ್ಕೊಂಡ ನಂತರ ಆಧುನಿಕವಾಗಿ ನಾವು ಆಲೋಚನೆ ಮಾಡಿ ಕೃಷಿಯೊಳಗ ಅಳವಡಿಸ್ಕೊಂಡಿದ್ವಿ, ತೋಟಗಾರಿಕೆಯಲ್ಲಿ ಅಳವಡಿಸ್ಕೊಂಡಿದ್ವಿ. ಏನೇನು ಆಧುನಿಕ ಪದ್ಧತಿಯನ್ನ ನಿಮ್ಮ ತೋಟದಲ್ಲಿ ತಂದಿದ್ದು? ಆಧುನಿಕ ಪದ್ಧತಿ ಮಾಡಿದ್ದು ಅಂತ ಹೇಳಿದ್ರೆ, ನಮ್ಮದು ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಅಡಿಕೆ ಎನ್ನುವಂಥದ್ದು ಮೊದಲಿಂದ ಬಂದಿರುವಂತ ಒಂದು ಹೈಟ್ ಹೋಗುವಂತ ತಳಿಗಳು ಇದ್ದಿತ್ತು. ನಾವು ಅದರಲ್ಲಿ ಈಗ ತುಂಬಾ ಹೈಟ್ ಹೋಗ್ತಿರುವಂತ ಬೆಳೆಯನ್ನು ಅಭಿವೃದ್ಧಿ ಮಾಡ್ಕೊಂತ ಹೋದಾಗ ಸರ್, ನಮ್ಗೆ ಅದು ಔಷಧಿ ಹೊಡೆಯುವುದಾಗಿರ್ಲಿ ಅಥವಾ ಒಣ ಕೊಯ್ಯುವುದು ಇವೆಲ್ಲ ತುಂಬಾ ಕಷ್ಟ ಆಗ್ಲಿಕ್ಕೆ ತೋರ್ತು. ಅದರ ನಂತರ ನಾವು ಹೊಸದಾಗಿ ಒಂದು ಬೇರೆ ಅಡಿಕೆಯನ್ನು ಸ್ವಲ್ಪ ಹೈಟ್ ಕಮ್ಮಿ ಆಗಿ ಇಳುವರಿ ಚೆನ್ನಾಗಿ ಬರುವಂತ ಬೆಳೆ ಯಾವುದು ಅಂತ ನಾವು ತಿಳ್ಕೊಳ್ಳಿಕ್ ಹೋದಾಗ ನಮ್ಗೆ ಇಂಟರ್ಶಿ ಮಂಗಳ ಒಂದು ಹೊಸ ಬೆಳೆ ನಮಗೆ ಅಡಿಕೆ ಸಿಕ್ತು. ಅದನ್ನ ನಾವು ದಕ್ಷಿಣ ಕನ್ನಡದಿಂದ ಅದನ್ನು ಹೊಸದಾಗಿ ಬೇರೆ ಪ್ಲಾಟ್ ಇಂದ ನಾವು ನೇರವಾಗಿ ಅದನ್ನು ತಂದು ಅದನ್ನ ಸಸಿಯನ್ನು ಡೆವಲಪ್ ಮಾಡ್ಕೊಂಡು ಅದನ್ನ ನಾವು ನಾಟಿ ಮಾಡಿದ್ವಿ. ಅದನ್ನ ನಾವು 2014-15 ನಾಟಿ ಮಾಡ್ಕೊಂಡ್ವಿ. ಅದ್ರದ್ದು ಏನು ಪ್ರಯೋಜನ ಏನಾಯ್ತು ಅಂದ್ರೆ, ಅದರ ಹೈಟು ಕೂಡ ತುಂಬಾ ಕಡಿಮೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಯ್ತು ಸರ್. ಮತ್ತೆ ಇಳುವರಿ ಕೂಡ ಇದಕ್ಕೆ ನಾವು ಮೊದಲಿಂದ ಬೆಳೀತಾ ಬಂದಿರೋ ಅಡಿಕೆ ಹೋಲಿಕೆ ಮಾಡಿ ನೋಡಿದಾಗ ಇಳುವರಿ ಕೂಡ ಜಾಸ್ತಿ ಇದೆ. ಹಾಗೆ ಮತ್ತೆ ಅದರಲ್ಲಿ ಅಂತರ ಕೂಡ ನಾವು 8-9 ಫೀಟ್ ಅಂತರದಲ್ಲಿ ಹಚ್ಚಿದಾಗ ಇಳುವರಿ ಕೂಡ ಜಾಸ್ತಿ ಮತ್ತು ಗಿಡಗಳ ಸಂಖ್ಯೆಯನ್ನು ಕೂಡ ಎಕರೆಯಲ್ಲಿ ಜಾಸ್ತಿ ಕೂರ್ಲಿಕ್ಕೆ ಶುರು ಆಯ್ತು. ಹಾಗೆ ನಮ್ಗೆ ಅದರಿಂದ ಹೈಟ್ ಕಮ್ಮಿ ಆಯ್ತು, ಔಷಧಿ ಹೊಡೆಯುವುದಾಗಿರ್ಲಿ, ಗೊನೆ ಕೊಯ್ಯುವುದಾಗಿರ್ಲಿ, ಎಲ್ಲದೂ ಕೂಡ ನಮ್ಮ ಕೆಲಸಕ್ಕೆ ತುಂಬಾ ಕಡಿಮೆ ಆಗಿ ನಮ್ಗೆ ತುಂಬಾ ಅದರಿಂದ ಖುಷಿ ಅನಿಸ್ತಾ ಇದೆ. ಕೆಲಸ ಮಾಡೋದು ನಿರ್ವಹಣೆ ತುಂಬಾ ಸುಲಭವಾಗಿ ಶುರು ಆಯ್ತು. ಅಂದ್ರೆ ಇದು ನಮಗೆ ಇಳುವರಿ ಕೊಡೋದು ಅವು 8-7 ವರ್ಷ ತಗೊಂಡ್ರೆ ಇದು ಎಷ್ಟು ವರ್ಷದಲ್ಲಿ ಇಂಟರ್ಶಿ ಮಂಗಳ ಅನ್ನೋದು. ಹೌದು ಸರ್, ಇದು ಅದು ಮೊದಲ ಗಿಡ ತುಂಬಾ ವರ್ಷ ಲೇಟ್ ಆದಾಗ ಇದು ನಮಗೆ ಹೋಲಿಕೆ ಬಂದು ನೋಡಿದಾಗ ಆ ಬೆಳೆಗಿಂದ ಅಂದ್ರೆ ಮೂರು ನಾಲ್ಕನೇ ವರ್ಷಕ್ಕೆ ನಮ್ಗೆ ಇಳುವರಿ ಚೆನ್ನಾಗಿ ಬರ್ಲಿಕ್ಕೆ ಸ್ಟೂಡ್. ಅದೇನಾಗ್ಬೋದು, ಏಳು ಎಂಟು ವರ್ಷಕ್ಕೆ ಹೂ ಬರ್ಲಿಕ್ಕೆ ಪ್ರಾರಂಭ ಆಗಿದ್ರೆ ಸರಿಯಾಗಿ ಇಳುವರಿ ನಿಲ್ಲಿಕ್ಕೆ ಮತ್ತೆ ನಾಲ್ಕೈದು ವರ್ಷ ಬೇಕು. ಇದಾಗಲ್ಲ ಸರ್, ಮೂರನೇ ವರ್ಷಕ್ಕೆ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ನಾಲ್ಕರಿಂದ ಐದನೇ ವರ್ಷಕ್ಕೆ ನಮ್ಮದ್ನ ಗಿಡಗಳು ಎಷ್ಟು ಇಳುವರಿ ಕೊಡ್ತದೆ, ಸರಿ ಸುಮಾರು ಒಂದು ಗಿಡ ನಾಲ್ಕನೂರಿಂದ ಐದನೂರ ಅಡಿಕೆ ಏನ್ ಕೊಡ್ತಿತ್ತು, ಅದು ಇಳುವರಿ ನಮ್ಮ ನಾಲ್ಕರಿಂದ ಐದನೇ ವರ್ಷಕ್ಕೆ ಈ ಗಿಡದಲ್ಲಿ ಸಿಗ್ಲಿಕ್ಕೆ ಶುರು ಆಗುತ್ತೆ ಸರ್. ಅಡಿಕೆ ಸೈಜ್ ತೂಕ ಎಲ್ಲ ಒಂದೇ? ಅಡಿಕೆ ಸೈಜ್ ತೂಕ ನೋಡ್ಲಿಕ್ಕೆ ಹೋದಾಗ ನಾವು ಪ್ರಾಕ್ಟಿಕಲ್ ಆಗಿ ನೋಡಿ ಹೇಳ್ತೀನಿ ಸರ್, ನಮ್ ಇದರಲ್ಲಿ ತೂಕ ನಮ್ಗೆ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಸರ್. ಅದು ಯಾಕಂದ್ರೆ ಇಂಟರ್ಸಿ ಮತ್ತೆ ಅದು ಕ್ರಾಸ್ ಮಾಡಿ ಹೈಬ್ರಿಡ್ ತಳಿ ಆ ಕಡೆ ತಂದಿರೋದ್ರಿಂದ ಇದ್ರಲ್ಲಿ ಒಳಗಡೆ ತಿರುಳಿ ನಮ್ಗೆ ಸಹ ಕಮ್ಮಿ ಇದೆ ಸರ್. ಹಾಗಾಗಿ ಇದಕ್ಕೆ ಇದ್ರ ಅದಕ್ಕಿಂತ ಇದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಅಡಿಕೆಯಲ್ಲಿ ಇಳುವರಿ ಜಾಸ್ತಿ ಇದ್ದದೆ, ಜೊತೆ ತೂಕನು ಕೂಡ ಜಾಸ್ತಿ ಇದೆ ಸರ್ ಇದರಲ್ಲಿ. ಅಂದ್ರೆ ಇವು ಬರ್ಬರ್ತಾ ಬರ್ಬರ್ತಾ ಎತ್ತರಕ್ಕೆ ಹೋಗ್ತಾವು? ಅದು ಬರ್ಬರ್ತಾ ಎತ್ತರಕ್ಕೆ ಹೋಗ್ತದೆ, ಆದ್ರೆ ಆ ಗಿಡದಕ್ಕಿಂತ ಹೈಟ್ ಕಮ್ಮಿ, ತುಂಬಾ ಕಡಿಮೆ ಬರ್ತದೆ ಸರ್. ಯಾಕಂದ್ರೆ ಈಗ ಗಂಟು ಬಿಡ್ತದಲ್ಲ ಸರ್, ತುಂಬಾ ಚಿಕ್ಕ ಚಿಕ್ಕದಿ ಬಿಟ್ಟು ಬಿಡ್ತದೆ. ಹೈಟ್ ಹಾಕೋತ ಹೋದಾಗ, ವರ್ಷ ಹಾಕೋತ ಹೋದಾಗ ಅದ್ರ ಗಂಟು ಬಿಡುವಂತದ್ದು ಬಹಳ ಹತ್ತಿರ ಬಿಡ್ತದೆ. ಹಾಗೆ ಹೈಟ್ ತುಂಬಾ ಕಡಿಮೆ ಬೆಳೀತದೆ ಸರ್. ಅದಕ್ಕೆ ಇದಕ್ಕೆ ಹೋರಿಕೆ ಮಾಡಿ ನೋಡಿದಾಗ ಅದರ ಅರ್ಧ ಹೈಟ್ ಕಮ್ಮಿ ಆಗ್ತದೆ ಸರ್. ಅದು 30-40 ಫೀಟ್ ಬೆಳೆದಿದ್ರೆ ಇದು ಮ್ಯಾಕ್ಸಿಮಮ್ 20 ಫೀಟ್ ಹೈಟ್ ಮಾತ್ರ ಬೆಳೀತದೆ, ಒಂದು 25-30 ವರ್ಷಕ್ಕೆ ಸರ್ ಅಷ್ಟೇ. ಈ ಕಡಿಮೆ ಎತ್ತರ ಬೆಳೆಯುವುದರ ಅದು ಅನುಕೂಲ ಏನು? ಕಡಿಮೆ ಎತ್ತರ ಬೆಳೆಯೋದ್ರಿಂದ ನಮ್ಗೆ ಸರ್ ಔಷಧಿ ಹೊಡಿಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಗೊನೆ ಕೊಯ್ಲಿಗೂ ಕೂಡ ತುಂಬಾ ಸುಲಭ, ಈ ತರ ಕೆಲಸಗಳು ಬಾರಿ ಸುಲಭ. ಗೊನೆ ತೆಗೆಯುವುದಾಗಿರ್ಲಿ ಅಥವಾ ಔಷಧಿ ಹೊಡಿದಾಗಿರ್ಲಿ, ಈ ತರ ಕೆಲಸಗಳು ನಮ್ಗೆ ತುಂಬಾ ಸುಲಭ ಆಗತ್ತೆ ಸರ್. ಇದರಿಂದ ಅವು ಇಂಥ ಪ್ರದೇಶದೊಳಗ ಬೆಳೀತವು, ಹಿಂಗೆ ನಿರ್ವಹಣೆ ಮಾಡುವಂತವ್ರು ಮಾತ್ರ ಇದನ್ನ ಬೆಳೆಸಲಿಕ್ಕೆ ಸಾಧ್ಯ, ಹಂಗೇನು ಇದೆಯಾ? ಇದು ಹಾಗೇನಿಲ್ಲ ಸರ್, ಇದು ಇತರ ಅಡಿಕೆ ಹೇಗೆ ಬೆಳೀತು, ಯಾವ ವಾತಾವರಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ, ಇದನ್ನು ಕೂಡ ಅದೇ ವಾತಾವರಣದಲ್ಲಿ ಅದೇ ಮಣ್ಣಲ್ಲಿ ಬೆಳೀಲಿಕ್ಕೆ ಆಗ್ತದೆ ಸರ್. ಇದಕ್ಕೆ ಸ್ಪೆಸಿಫಿಕ್ ಆಗಿ ಇದೇ ತರ ಮಣ್ಣು ಬೇಕು, ಅದು ಇದೇ ತರ ಹವಾಗುಣ ಬೇಕು ಅನ್ನುವಂಥದ್ದೇನಿಲ್ಲ. ಅಡಿಕೆ ಮಾಮೂಲಿ ಯಾವ ಪ್ರದೇಶದಲ್ಲಿ ಬೆಳಿತೀವೋ ಆ ತರ ಎಲ್ಲ ಜಾಗದಲ್ಲೂ ಕೂಡ ಇದನ್ನು ಕೂಡ ಚೆನ್ನಾಗಿ ಬೆಳಿಬಹುದು ಸರ್. ಮತ್ತೆ ಅದರ ಜೊತೆಗೆ ಬಾಳೆ ಹಾಕ್ತೀರಿ, ಮತ್ತೆ ಮೆಣಸು, ಇನ್ನು ಅನೇಕ ಗಿಡಗಳನ್ನ ಅಥವಾ ಬೆಳೆಗಳನ್ನ ಹಾಕ್ತೀರಿ, ಅವೆಲ್ಲ ಹೇಗೆ ಅನ್ಸುತ್ತೆ, ಇದಕ್ಕೆ ಪೂರಕವಾಗಿದಾವ ಹೇಗೆ? ಇದಕ್ಕೆ ಪೂರಕವಾಗಿದೆ ಹೇಗಿದೆ ಕೇಳಿದ್ರೆ ಸರ್, ನಾವು ಪ್ರಾರಂಭದ 3 ವರ್ಷ ಮಾತ್ರ ನಾವು ಇದ್ರ ಒಳಗಡೆ ಅಂತರ ಬೆಳೆಯನ್ನು ಮಾಡ್ತೀವಿ ಸರ್. ಯಾಕಂದ್ರೆ ಅಂತರ ಕಡಿಮೆ ಇರುವುದರಿಂದ, 8-9 ಫೀಟ್ ಅಂತರದಲ್ಲಿ ಅಡಿಕೆ ಗಿಡ ಇರುವುದರಿಂದ ನಾವು ಪ್ರಾರಂಭದ 3 ವರ್ಷ ಮಾತ್ರ ಅಂತರ ಬೆಳೆ ಮಾಡ್ತೀವಿ. ಕಡೆಗೆ 4-5 ವರ್ಷದಿಂದ 8 ವರ್ಷವರೆಗೂ ಯಾವುದೇ ರೀತಿ ನಾವು ಒಳಗಡೆ ಅಂತರ ಬೆಳೆಯಾಗಿ ಬಾಳೆಯನ್ನು ಅಥವಾ ಪೈನಾಪಲ್ ಬಾಕಿ ಬೆಳೆ ಏನು ಮಾಡ್ಲಿಕ್ಕೆ ಹೋಗುದಿಲ್ಲ. ನಾವು ಹೇಗೆ ಮಾಡಿದ್ವಿ ಗೊತ್ತಾ ಸರ್, ಫಸ್ಟ್ ಪ್ರಾರಂಭದಲ್ಲಿ 3 ವರ್ಷ ಮಾತ್ರ ಒಳಗಡೆ ಅಂತರ ಬೆಳೆಯಾಗಿ ಬಾಳೆ ಮತ್ತು ಪೈನಾಪಲ್ ಮಾಡಿದ್ವಿ. ಬಾಳೆಕ್ಕಿಂತ ಹೆಚ್ಚಾಗಿ ನಾವು ಪೈನಾಪಲ್ಲೇ ಮಾಡಿದ್ವಿ, ಯಾಕಂದ್ರೆ ಪೈನಾಪಲ್ ಮಾಡಿರೋದ್ರಿಂದ ಪೈನಾಪಲ್ 2-3 ಫೀಟ್ ಹೈಟ್ ಒಳಗಡೆ ಹೈಟ್ ಬೆಳೀತದೆ. ಬಾಳೆ ಬೆಳೆದ್ರೆ ತುಂಬಾ ಹೈಟ್ ಬೆಳೆದು, ಅಡಿಕೆ ಗಿಡ ಕೂಡ ತುಂಬಾ ಹೈಟ್ ಆಗುವ ಚಾನ್ಸ್ ಜಾಸ್ತಿ ಇದೆ. ಆ ಉದ್ದೇಶದಿಂದ ನಾವು ಪೈನಾಪಲ್ 3 ವರ್ಷ ತಗೊಂಡು ಪೈನಾಪಲ್ 3 ವರ್ಷ ಆದ್ಮೇಲೆ ಕಿತ್ ಬಿಟ್ವಿ. ಆಗ ಈಗ 4-5 ವರ್ಷ ನಂತರ ಯಾವುದೇ ಬೆಳೆದಲ್ಲಿ ಅಂತರ ಬೆಳೆಯಾಗಿನೂ ನಾವು ಮಾಡಿಲ್ಲ. ಇನ್ನು 8-9 ವರ್ಷ ಆದ್ಮೇಲೆ ಅಡಿಕೆ ಗಿಡ ಸ್ವಲ್ಪ ಹೈಟ್ ಹೋದ್ಮೇಲೆ ಆಮೇಲೆ ಸ್ವಲ್ಪ ಬಾಳೆ ಗಿಡ ಆಗ್ಬೇಕು ಅಂತ ಇದ್ವಿ. ನಮ್ದು ಗಿಡ ಇನ್ನು 6 ವರ್ಷ ಆಗಿದ್ ಮಾತ್ರ ಸರ್ ಅದರಲ್ಲಿ. 6 ವರ್ಷ ಅಂದ್ರೂ ಈಗ ಎಷ್ಟು ವರ್ಷದಿಂದ ನಿಮ್ಗೆ ಫಸಲು ಕೊಡ್ತಾ ಇದೆ? ಈಗ ನಾವು ಪ್ಲಾನ್ ಗಿಡ ಹಚ್ಚಿದ 2014-15 ಹಚ್ಚಿದ್ವಿ. ಈಗ ನಮ್ 4 ವರ್ಷದಿಂದ ಫಸಲು ಕೊಡ್ಲಿಕ್ಕೆ ಪ್ರಾರಂಭ ಆಗಿದೆ ಸರ್. 14-15 ಹಚ್ಚಿದ ಒಂದು 4 ವರ್ಷದಿಂದ ಫಸಲು ಸ್ಟಾರ್ಟ್ ಆಗಿದೆ ಸರ್. 2019 ಫಸಲು ಸ್ಟಾರ್ಟ್ ಆಗಿದೆ ಸರ್ ನಮ್ಗೆ. ಈ 4-5 ವರ್ಷ ಇದರಲ್ಲಿ ಪ್ರತಿ ವರ್ಷ ಇಳುವರಿ ಹೆಚ್ಚಕೊಂಡು ಹೋಗುದಂಗೇನಾದ್ರು? ಖಂಡಿತ ಹಾಗೆ ಆಗಿದೆ ಸರ್. ಪ್ರಾರಂಭ ಹಂತದಲ್ಲಿ ಸ್ವಲ್ಪ ಇಳುವರಿ ಕಡಿಮೆ, ಮೊದಲನೇ 4-5 ವರ್ಷಕ್ಕೆ 5-6 ವರ್ಷಕ್ಕೆ ಕಡಿಮೆ ಬಂತು. ಈಗ ಒಂದು 5-6 ವರ್ಷದ ನಂತರ ಫಸಲು ಜಾಸ್ತಿ ಶುರು ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಸರ್ ವರ್ಷದಿಂದ ವರ್ಷಕ್ಕೆ. ನಮ್ದು ಒಂದು ಗಿಡದಿಂದ ಎಕ್ಸ್ಪೆಕ್ಟೇಷನ್ ನಮ್ಗೆ ಸರಿ ಸುಮಾರು 400-500 ಅಡಿಕೆ ಇದ್ರೆ ನಮ್ಮ ದೇಶ 500-700 ಅಡಿಕೆ ಒಂದು ಗಿಡದಿಂದ ತೆಗಿಬೇಕು ಅಂತ ಆ ಪ್ರಯತ್ನದಿಂದ ಮಾಡ್ತಾ ಇದ್ವಿ. ಆ ಗಿಡದ ಬೆಳವಣಿಗೆ ನೋಡಿದ್ರೆ ಆ ಇಳುವರಿ ಖಂಡಿತ ನಮ್ಗೆ ಬರ್ತಾ ನಮ್ಗೆ ವಿಶ್ವಾಸ ಇದೆ ಸರ್. ಅಂತರ ಬೆಳೆ ನಿಮ್ಗೆ ಒಂದ್ ಸ್ವಲ್ಪ ಕೈ ತುಂಬಾ ಕಾಸು ಕೊಟ್ಟು ಅಥವಾ ಪೂರಕವಾಗಿ ಎಲ್ಲಿ ಬೇಕಂತ ಖರ್ಚು ವೆಚ್ಚಕ್ಕೆ ಸರಿ ಹೋಯ್ತು ಅನ್ಸುತ್ತೋ ಹೇಗೆ? ಹಾಗೆ ಆಗ್ತದೆ ಸರ್, ನಮ್ಗೆ ಆ ತರನೇ ಆಗಿದೆ. 2-3 ವರ್ಷಕ್ಕೆ ಅಂತರ ಬೆಳೆ ನಾವು ಪೈನಾಪಲ್ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಖುಷಿ ಅನಿಸ್ತು. ಆವಾಗ ನಾವು ಇಲ್ಲಿ ಪೈನಾಪಲ್ ಒಂದಾಗಿ ಇಲ್ಲಿ ಸ್ವಲ್ಪ ಹೊಸ ಬೆಳೆ ಆಯ್ತು ನಮ್ಮ ಭಾಗಕ್ಕೆ. ನಾವು ಅಂತರ ಬೆಳೆಯಾಗಿ ಸರಿ ಸುಮಾರು ನಾವು ಇಲ್ಲಿ ಬಾಳೆಯನ್ನೇ ಮಾತ್ರ ಮಾಡ್ತಿರೋದ್ರಿಂದ ನಮ್ಮ ಪೈನಾಪಲ್ ಅಲ್ಲಿ ಕುಂದಾಪುರದಲ್ಲಿ ಒಂದ್ ಸ್ವಲ್ಪ ಅಲ್ಲಿಂದ ಗಿಡಗಳನ್ನು ತಂದು ಇಲ್ಲಿ ನಾಟಿ ಮಾಡಿದ್ವಿ. ಆವಾಗ ನಾವು 3 ವರ್ಷದಲ್ಲಿ ಅಂತರ ಬೆಳೆ ಪೈನಾಪಲ್ ಮಾಡಿದ್ರಿಂದ ನಮ್ಮ ಖರ್ಚು ವೆಚ್ಚಕ್ಕೆ ಮತ್ತೆ ನಮಗೆ ಬಂದಿರೋ ಆದಾಯ ಮತ್ತು ಲಾಭ ಚೆನ್ನಾಗಿ ಬಂತು ಸರ್ ಪ್ರಾರಂಭದ 3 ವರ್ಷದವರೆಗೆ ನಮಗೆ. ಅಂದ್ರೆ ಅಲ್ಲಿ ಖರ್ಚು ವೆಚ್ಚವನ್ನ ನೀಗಿಸಿ ಒಂದ್ ಸ್ವಲ್ಪ ಕೈಯ ಕಾಸನ್ನು ಉಳಿದ ಅಷ್ಟು ಕಾಸು ಉಳಿದಿದೆ ಸರ್ ನಮ್ಗದ್ರಿಂದ. ಅಂತರ್ ಬೆಳೆ ಇದ್ದಾಗ ಮತ್ತೆ ಮುಖ್ಯ ಬೆಳೆ ಎರಡೂ ಜೊತೆ ಜೊತೆಗೆ ಇರುವಾಗ ಅಲ್ಲಿ ಏನಾದ್ರು ಗೊಬ್ಬರ ಹಾಕುದು, ಹೆಚ್ಚಿನ ಒಂದು ಕಾಳಜಿ ವಹಿಸುದು ಬೇಕಾಗುತ್ತೆ? ಇಲ್ಲ, ಅಂತರ್ ಬೆಳೆ ಇದ್ದಾಗ ಸರ್ ನಮ್ಗೆ ಏನಾಗುತ್ತೆ ಅಂದ್ರೆ ಅಂತರ್ ಬೆಳೆ ಅಂದ್ರೆ ಪೈನಾಪಲ್ 8-9 ಅಡಿಕೆ ಗಿಡ ಸಾಲು ಇದ್ದಾಗ ನಾವು ಮಧ್ಯದಲ್ಲಿ ಒಂದ್ ಸಾಲ ಮಾಡಿದ್ವಿ, ಅಂದ್ರೆ 3 ಗಿಡ ಹಚ್ಚಿದ್ವಿ. ಒಂದುವರೆ ಫೀಟ್ ಅಂತರದಲ್ಲಿ 3 ಗಿಡ ಹಚ್ಚಿದ್ವಿ. ಅದ್ರ ಒಳಗಡೆ ನಾವು ಪೈನಾಪಲ್ ಗೆ ಆಗಾಗ 2 ತಿಂಗಳಿಗೆ ಅಥವಾ 3 ತಿಂಗಳಿಗೊಮ್ಮೆ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಬೋದು ಅಥವಾ ಆರ್ಗಾನಿಕ್ ಫರ್ಟಿಲೈಸರ್ ಗೊಬ್ಬರಗಳಾಗಿರ್ಬೋದು ಮಧ್ಯ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ನಮ್ಗೆ ಇದರಿಂದ ತುಂಬಾ ಅಡಿಕೆ ಗಿಡಗಳ ವಿಶೇಷವಾಗಿ ಏನು ನಿರ್ವಹಣೆ ನಮ್ಗೆ ತುಂಬಾ ಸುಲಭ ಅನಿಸ್ತು. ಅಂತರ ಬೆಳೆಗೆ ನಾವು ಆಗಾಗ ಎರಡು ಮೂರು ತಿಂಗಳ ಗೊಬ್ಬರವನ್ನು ಅಥವಾ ಆಗಾಗೇನೋ ನಿರ್ವಹಣೆ ಸಂಬಂಧಪಟ್ಟಂತ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಹಾಕ್ತಿರೋದ್ರಿಂದ ಅಡಿಕೆ ಗಿಡಕ್ಕೆ ನಿರ್ವಹಣೆ ತುಂಬಾ ಸುಲಭ ಅನಿಸ್ತು. ಅದಕ್ಕೆ ಕೊಟ್ಟಿದ್ದು ಇದಕ್ಕೆ ನಮಗೆ ಸ್ವಲ್ಪ ಭಾಗ ಮಾತ್ರ ಕೊಟ್ಟಿದ್ವಿ, ಗಿಡ ಚೆನ್ನಾಗಿ ಬಂತದ್ರಿಂದಾಗಿ ಸರ್. ಇನ್ನು ಈಗ ಕಾಳು ಮೆಣಸು ಹಾಕ್ತಾರೆ ಬೇರೆ ಕಡೆ, ಅದು ಕೂಡ ಬಹಳ ಲಾಭದಾಯಕ ಬೆಳೆ ಅಂತೇಳಿ ಎಷ್ಟೋ ರೈತರು ಅನುಭವ ಕೂಡ ಇದೆ. ಇಂತಹ ಬೆಳೆಗಳನ್ನು ಏನಾದರೂ ಪ್ರಯತ್ನ ಮಾಡುದು? ಕಾಳುಮೆಣಸು ಕೂಡ ನಾವು ನಾಟಿ ಮಾಡಿದ್ವಿ ಸರ್. ಕಾಳುಮೆಣಸು ಕೂಡ ಇದ್ರಲ್ಲೂ ಕೂಡ ನಮ್ಮ ಕಾಳುಮೆಣಸು ಹಾಕುವ ಯೋಜನೆ ಕೂಡ ಇದೆ ಸರ್. ಕಾಳುಮೆಣಸು ಅಂತ ಹೇಳಿದ್ರೆ ಅಡಿಕೆ ಗಿಡ 8-10 ಹೈಟ್ ಆದ್ಮೇಲೆ, ಫೀಟ್ ಗಿಡದ ಹೈಟ್ ಬೆಳೆದ ಮೇಲೆ ನಾವು ಕಾಳುಮೆಣಸು ಕೂಡ ಹಳೆ ಗಿಡಕ್ಕೆಲ್ಲ ಕಾಳುಮೆಣಸು ಹಾಕಿದ್ವಿ, ಕಾಳುಮೆಣಸು ಹಾಕಿದ್ವಿ ಸರ್. ವಿಳಿದೆಲೆ ಮಾಡಿದ್ವಿ. ಈಗ ನಮ್ಮ ಇಂಟರ್ ಶಿಮ್ಮಂಗಳ ಅಡಿಕೆ ಗಿಡ ಹಾಕಿದ್ರಿಂದ ನಿಮ್ಗೆ ಹೇಳಿದ್ದೀನಿ, ಅದ್ರ ಹೈಟ್ ಕಡಿಮೆ ಇರೋದ್ರಿಂದ ಇನ್ನೊಂದು 3 ವರ್ಷ ಬಿಟ್ಟು ಆ ಗಿಡಗಳಿಗೂ ಕೂಡ ನಾವು ಕಾಳುಮೆಣಸು ಮತ್ತು ವಿಳಿದೆಲೆಯನ್ನು ಕೂಡ ಹಚ್ಚುತ್ತೀವಿ ಸರ್. ಇನ್ನು ಪ್ರಮುಖವಾಗಿ ತಾಳೆ ಎಣ್ಣೆ ಬೇಸಾಯಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಮುತುವರ್ಜಿಯನ್ನು ವಹಿಸಿದೆ ಅನ್ನೋಂಥದ್ದು, ಮತ್ತೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ, ಬೆಳೆಯುವಂಥವರಿಗೆ ಇಂತಿಂಥ ಸೌಲಭ್ಯ ಕೊಡ್ತಾ ಇದೆ ಅನ್ನೋಂಥದ್ದು. ಒಟ್ಟಾರೆ ಏನು ಹೇಳಿ, ತಾಳೆ ಬೆಳೆ ಬೇಸಾಯ ಅದರಲ್ಲಿ ಬೆಳೆದ್ರೆ ಏನು ಅನುಕೂಲ ಅದಿಲ್ಲ? ತಾಳೆ ಬೆಳೆ ಬೇಸಾಯ ಬೆಳೆದ್ರೆ ತುಂಬಾ ಅನುಕೂಲ ಇದೆ. ಹೆಚ್ಚಿನದಾಗಿ ತಾಳೆ ಬೆಳೆಗೆ ಯಾಕೆ ಹೇಳ್ತೀನಿ ಕೇಳಿದ್ರೆ, ನಾನು ಕೂಡ ತಾಳೆ ಬೆಳೆಯಲ್ಲಿ 2005-06 ನಾವು ತಾಳೆ ಬೆಳೆಯಲ್ಲಿ ಡೆವಲಪ್ಮೆಂಟ್ ಅಧಿಕಾರಿಯಾಗಿ ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿದ್ದೀನಿ. ಈಗ ಸದ್ಯ 3F ಕಂಪನಿಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಕರ್ನಾಟಕದ ತುಂಬಾ ಕಡೆ ನಾನು ಕೆಲಸ ಮಾಡಿದ್ದೀನಿ ಸರ್. ಹಾಗಾಗಿ ತಾಳೆ ಬೆಳೆ ಮಾಡೋದ್ರಿಂದ ರೈತರಿಗೆ ಪರ್ಯಾಯ ಬೆಳೆಯಾಗಿ, ನಾವು ಉದಾಹರಣೆಗೆ ಹೇಳಬೇಕು ಅಂದ್ರೆ ನಮ್ಮ ಕಾರವಾರ ಜಿಲ್ಲೆಯಲ್ಲಿ ಅಡಿಕೆ ಬೆಳಿತಾ ಇದ್ವಿ, ತೆಂಗು ಮಾಡ್ತಾ ಇದ್ವಿ, ಪರ್ಯಾಯ ಬೆಳೆಯಾಗಿ ನಾವು ಇಲ್ಲಿ ಕೆಲವೊಂದು 2-3 ತಾಲೂಕು ಬಿಟ್ಟಿದ್ರೆ ಎಲ್ಲ ಜಿಲ್ಲಾವಾರು ಎಲ್ಲಾ ತಾಲೂಕು ಕೂಡ ತಾಳೆ ಬೆಳೆ ಬಂದಿಲ್ಲ. ಹಾಗೆ ಇದೊಂದು ಕೂಡ ನಾವು ತಾಳೆ ಬೆಳೆ ನಾಟಿ ಮಾಡೋದ್ರಿಂದ ರೈತರು ಉತ್ತಮ ಫಸಲನ್ನು ಕೂಡ ಪರ್ಯಾಯ ಬೆಳೆಯ ಜೊತೆಗೆ ಮಿಶ್ರ ಕೃಷಿಯಲ್ಲಿ ತಾಳೆ ಬೆಳೆಯನ್ನು ಕೂಡ ನಾವು ಬೆಳೆದುಕೊಂಡು ಬಹುವಾರ್ಷಿಕ ಬೆಳೆಯಾಗಿ ಬೆಳೆಯುವುದು ಅಂತ ಹೇಳ್ತಾ ಇದ್ದೀನಿ. ತುಂಬಾ ಒಳ್ಳೆ ಬೆಳೆ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ನಮ್ಮ ಕಾರವಾರ ಜಿಲ್ಲೆಯಲ್ಲಿ ಕಾರವಾರ ಜೋಡಿ ಯಲ್ಲಾಪುರ 3 ತಾಲೂಕನ್ನು ಹೊರತುಪಡಿಸಿ ಮತ್ತೆ ಬೇರೆ ಯಾವ ತಾಲೂಕಲ್ಲೂ ಕೂಡ ಈ ತಾಳೆ ಬೆಳೆಯನ್ನು ಬೆಳೀತಾ ಇಲ್ಲ. ಇದನ್ನ ಎಲ್ಲಾ ತಾಲೂಕಲ್ಲೂ ಬೆಳೀಲಿಕ್ಕೆ ಸರ್ಕಾರ ಮಟ್ಟದಲ್ಲಿ ಇಡೀ ಜಿಲ್ಲೆಯನ್ನು ಕೂಡ ತಾಳೆ ಬೆಳೆ ಬೆಳೀಲಿಕ್ಕೆ ಯೋಗ್ಯ ವಾತಾವರಣ ಮಣ್ಣು ಹವಾಗುಣ ಹೊಂದಿರುವುದರಿಂದ ಎಲ್ಲಾ ತಾಲೂಕಲ್ಲಿ ಬೆಳೆಯುವುದು ತುಂಬಾ ಯೋಗ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಇದು ಯಾವ ಬೆಳೆಗೆ ಪರ್ಯಾಯ ಮತ್ತು ಯಾವ ಬೆಳೆಗಿಂತ ಚೆನ್ನಾಗಿ ಬರುತ್ತೆ? ಇದು ಯಾವ ಬೆಳೆಗೆ ಪರ್ಯಾಯ ಅಂತ ಅದು ಸರ್, ನಮ್ಗೆ ನಾವು ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರುವುದು, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಡೆವಲಪ್ಮೆಂಟ್ ಅಧಿಕಾರಿ ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿ ಅಡಿಕೆಗೆ ಪರ್ಯಾಯ ಮತ್ತೆ ಒಂದಿಷ್ಟು ಬೇರು ಹುಳ ಬಂದಿದೆ, ಎಲ್ಲೋ ಡಿಸೀಸ್ ಅಂತ ಹೇಳ್ತಾರೆ ಸರ್, ಸುಳ್ಯ ಪುತ್ತೂರು ಅರಂತೋಡ್ ಭಾಗದಲ್ಲಿ, ಅದರಲ್ಲಿ ಅವರು ಬೇರು ಹುಳ ಬಂದಿರುವಂತಹ ಅಡಿಕೆ ತೋಟದಲ್ಲಿ ಪರ್ಯಾಯ ಬೆಳೆಯಾಗಿ ಅಡಿಕೆ ಬೆಳೆಗೆ ಪರ್ಯಾಯ ಬೆಳೆಯಾಗಿ ತಾಳೆನ್ ಬೆಳೆದಿದ್ದಾರೆ 2011-12 ಮಾಡಿದ್ದಾರೆ ಸರ್. ಹಾಗಾಗಿ ಅವರು ಬೇರು ಹುಳ ಬಂದಿರುವಂತಹ ಜೋಗು ಭೂಮಿ ಆಗಿರ್ಬೋದು, ಸ್ವಲ್ಪ ನೀರಿನಂಶ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ತಡ್ಕೊಳ್ತದೆ, ಅಥವಾ ಸ್ವಲ್ಪ ನೀರು ಕಮ್ಮಿ ಆದ್ರೂ ಕೂಡ ತಕ್ಕ ಮಟ್ಟಿಗೆ ತಡ್ಕೊಳ್ತದೆ. ಹಾಗಾಗಿ ಎಲ್ಲ ಈ ಭಾಗದಲ್ಲಿ ಹೆಚ್ಚಿನದಾಗಿ ಈಗ ಅಡಿಕೆ ಬೆಳೆಗೆ ಸರಿ ಪರ್ಯಾಯ ಬೆಳೆಯಾಗಿ ಅಂತಾನೆ ಹೇಳ್ಬಹುದು. ತೆಂಗಿನ ಬೆಳೆಗಿಂತ ಜಾಸ್ತಿ ಉತ್ತಮ ಈಗ ನೀಡುವ ರೇಟಿಗೆ ನೋಡಿದ್ರೆ, ಮೊದಲೇ ತೆಂಗಿನ ಬೆಳೆಗೆ ಪರ್ಯಾಯ ಅಂತ ಹೇಳ್ತಿದ್ರು, ಈಗ ಅಡಿಕೆ ರೇಟ್ ಚೆನ್ನಾಗಿರುವಾಗ ಅಡಿಕೆ ಹೋಲಿಕೆ ಮಾಡಲಿಕ್ಕೆ ರೈತರು ನೇರವಾಗಿ ಬರ್ತಾ ಇಲ್ಲ ಆಗಿದ್ರು. ಈಗ ತಾಳೆಗಿದ್ದು ಗಿಡದ್ದು ರೇಟ್ ಹಣ್ಣಿನ ಬೆಲೆನೂ ಕೂಡ ತುಂಬಾ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬಂದಿರೋದ್ರಿಂದ ಅಡಿಕೆಗೆ ಪರ್ಯಾಯ ತಾಳೆ ಎಂಬುವಂತದ್ದು ಬಂದಿದ್ದಾರೆ ಸರ್. ಮತ್ತೆ ಅದಕ್ಕೆ ಸಂಸ್ಕರಣೆ ಮಾಡ್ಲಿಕ್ಕೆ, ಮಾರಾಟ ಮಾಡ್ಲಿಕ್ಕೆ, ಬೇರೆ ಕಡೆ ಕಳಿಸ್ಲಿಕ್ಕೆ ಇದಕ್ಕೆಲ್ಲ ಸೌಲಭ್ಯ ಇದೆಯಾ? ಹೌದು ಸರ್, ಇದಕ್ಕೆ ಏನು ಗೊತ್ತಾ, ಸರ್ಕಾರ ಮಟ್ಟದಲ್ಲಿ ಇದನ್ನ ತಾಳೆ ಬೆಳೆ ಮಾಡಬೇಕು ಅಂತ ಹೇಳ್ತಾ ಆದೇಶ ಕೊಟ್ಟಾಗ ಅವರ ಮಟ್ಟದಲ್ಲಿ ಬಂದು ಅವ್ರ ಜಾಗನ ಸಮೀಕ್ಷೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಗಿಡ ಆಗಿರ್ಬೋದು ಅಥವಾ ಗೊಬ್ಬರಗಳಾಗಿರ್ಬೋದು ಅದನ್ನೆಲ್ಲ ಅವರೇ ಸಪ್ಲೈ ಮಾಡ್ತಾರೆ, ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಟೆಕ್ನಿಕಲ್ ಗೈಡೆನ್ಸ್ ಕೂಡ ಕಂಪನಿ ಮತ್ತು ತೋಟಗಾರಿಕೆ ಇಲಾಖೆ ಮುಖಾಂತರ ಕೊಡುವುದರಿಂದ ರೈತರಿಗೆ ತುಂಬಾ ಹೊಸ ಬೆಳೆ ಆಗಿದ್ರೂ ಕೂಡ ಆರಾಮವಾಗಿ ನಿರ್ವಹಣೆ ಮಾಡಿಕೊಂಡು. ಇನ್ನೊಂದು ಏನು ಗೊತ್ತಾ ಸರ್, ಇದನ್ನ ಕಟಿಂಗ್ ಮಾಡಿ ನಾವು ತೆಂಗು ಅಡಿಕೆ ತರ ಕಟಿಂಗ್ ಮಾಡಿ ಒಣಸುವಂತದ್ದೇನಿಲ್ಲ, ಹಸಿ ಗೊನೆಗಳು ಕಟಿಂಗ್ ಆಗಿ ಮಾರ್ಕೆಟ್ಗೆ ಹೋಗಿ ಒಂದು ಕಲೆ ಸಂಗ್ರಹಣಾ ಕೇಂದ್ರ ಅಂತ ಮಾಡ್ತಾರೆ, ಅಲ್ಲಿವರೆಗೆ ರೈತರು ಮಾತ್ರ ತಗೊಂಡು ಕೊಟ್ಟಿದ್ರೆ ಆಯ್ತು. ಅಲ್ಲಿಂದ ಕಂಪನಿಯವರೇ ಬಂದು ಹಣ್ಣನ್ನು ತಗೊಂಡೋಗಿ ಅವರು ಎಲ್ಲಿ ಸಂಸ್ಕರಣ ಕಟ್ಟಕೊಂಡು ಅಲ್ಲಿ ಕಂಪನಿಯವರು ನೇರವಾಗಿ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ತಗೊಂಡು ಹೋಗ್ತಾರೆ. ಹಾಗಾಗಿ ರೈತರಿಗೆ ಬಾಕಿ ಬೆಳೆಗೆ ಹೋಲಿಕೆ ಮಾಡಿ ನೋಡಿದಾಗ ಸಂಗ್ರಹಣೆ ಮಾಡಿ ಇಡಿಸುವಂತಹ ಕೆಲಸಗಳು ಏನಿಲ್ಲ ಸರ್. ಹಣ್ಣಿನ ಗೊನೆ ಕಟಾವಾದಾಗ ನೇರ ಮಾರುಕಟ್ಟೆಗೆ ರೈತರು ಸಾಗಿಸಬಹುದು ಸರ್. ಮತ್ತೆ ರೇಟ್ ಎಲ್ಲ ಫಿಕ್ಸ್, ಮತ್ತೆ ಹಾಕೋಕ್ಕಿಂತ ಪೂರ್ವದಲ್ಲಿ ರೇಟ್ ಫಿಕ್ಸ್ ಆಗುದು ಅಥವಾ ಬೆಳೆಯಕ್ಕಿಂತ ಪೂರ್ವದಲ್ಲಿ ರೇಟ್ ಫಿಕ್ಸ್ ಆಗುದು ಕಂಪನಿ ಜೊತೆ ಒಪ್ಪಂದ ಅಂತದೇನ್ರಿ? ಇದರಲ್ಲಿ ಏನಿದೆ ವಿಶೇಷ ತಿಳ್ಕೊಳ್ಬೇಕಾದ್ರೆ ರೈತರು ಅಂತ ನಾವು ಸಾವಿರ ಸರಿಸುಮಾರು ಎಲ್ಲ ಬೆಳೆಗಳನ್ನು ಬೆಳಿತೀವಿ, ಏಜೆಂಟ್ಗಳಲ್ಲಿ ತುಂಬಾ ಮಧ್ಯದಲ್ಲಿ ಇರ್ತಾರೆ. ಈ ತಾಳೆ ಬೆಳೆಗೆ ಹಾಗೆ ಯಾವ್ದು ನೇರ ಮಾರುಕಟ್ಟೆ ವ್ಯವಸ್ಥೆ ತಾಳೆ ಬೆಳೆಗೆ ಒಂದು ಬಿಟ್ಟಿದ್ರೆ ಬಾಕಿ ಯಾವ ಬೆಳೆಯಲ್ಲೂ ಸರಿಸುಮಾರು ಇಲ್ಲ ಅಂತ ಹೇಳ್ತೀವಿ. ಯಾಕೆ ಕೇಳಿದ್ರೆ ಸರ್, ಇದೊಂದು ರೈತರು ತಾಳೆ ಬೆಳೆಯನ್ನು ಬೆಳೆದಾಗ ಅದು ರಾಜ್ಯ ಮಟ್ಟದಲ್ಲಿ ಹಣ್ಣಿನ ಬೆಳೆ ನಿರ್ಧಾರ ಮಾಡ್ತಾರೆ, ಅದು ರೇಟ್ ಫಿಕ್ಸಿಂಗ್ ಒಂದು ಕಮಿಟಿ ಅಂತ ಬರ್ತದೆ. ಅದರಲ್ಲಿ ರೇಟ್ ನಿರ್ಧಾರ ಆದಾಗ ಅದೇ ರೇಟಿಗೆ ಇಡೀ ರಾಜ್ಯದಲ್ಲಿ ಒಂದೇ ರೇಟ್ ನಿರ್ಧಾರ ಆಗಿರುವುದರಿಂದ ಎಲ್ಲ ರೈತರಿಗೂ ನೇರ ಮಾರುಕಟ್ಟೆಯಲ್ಲಿ ಏನ್ ರೇಟ್ ಉಂಟು ಅದೊಂದು ಬೆಲೆ ನಿರ್ಧರಿಸುವಂತ ಒಂದು ಕಮಿಟಿಯಲ್ಲಿ ಒಂದು ಫಾರ್ಮುಲಾ ಇದೆ, ಅದ್ರ ಮುಖಾಂತರ ರೇಟ್ ನಿರ್ಧಾರ ಆದಾಗ ಎಲ್ಲಾ ರೈತರಿಗೂ ಒಂದೇ ರೇಟ್ ಸಿಗುವುದರಿಂದ ರೈತರಿಗೆ ಯಾವುದೇ ರೀತಿ ಮೋಸ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ ಸರ್. ನೇರ ಮಾರುಕಟ್ಟೆ ವ್ಯವಸ್ಥೆ ರೈತರಿಗೆ ಇದೆ ಸರ್. ಮತ್ತೆ ಬೆಳಿಬೇಕಾಯ್ತು ಅಂದ್ರೆ ಇಂಥ ಸೌಲಭ್ಯ ಇದ್ದವರು ಮಾತ್ರ ಬೆಳಿಬಹುದು ಅಂತೇಳಿ ಇರುತ್ತ? ಯಾಕಂದ್ರೆ ನೀರಾವರಿ ಬೇಕು, ಇಂಥ ಮಣ್ಣು ಬೇಕು, ಇಂಥ ವಾತಾವರಣ ಬೇಕು, ಅದಕ್ಕೆ ಬೇಕಾದಂತ ಖರ್ಚು ನಿಭಾಯಿಸುವಂತ ಶಕ್ತಿ ಬೇಕು, ಇಂಥದ್ದು ಏನೇನು? ಆ ತರದಿದೆ ಕೆಲವೊಂದು. ಇದು ಸರ್ಕಾರಿ ಯೋಜನೆ ಆಗಿರುವುದರಿಂದ ಸರಿದಕ್ಕೆ ಸರಿಯಾದ ರೈತರ ಪಹಣಿ ಸರಿಯಾಗಿದ್ದಿರ್ಬೇಕು. ಪಹಣಿ ಅಂದ್ರೆ RTC ಎನ್ನುವಂಥದ್ದು ಸರಿಯಾದ ಅವ್ರದ್ದು ಹೊಂದಿರುವಂತಹ ರೈತರಿಗೆ ಕೊಡಬೇಕಾಗಿರುತ್ತದೆ. ಮತ್ತು ಅದನ್ನ ತೋಟಗಾರಿಕೆ ಇಲಾಖೆಯವರು ಮತ್ತು ಕಂಪನಿಯವರು ಬಂದು ಜಾಗ ವೀಕ್ಷಣೆ ಮಾಡ್ತಾರೆ ಸರ್. ಅದಕ್ಕೆ ಅನುಕೂಲವಾದದ್ದು ನೀರನ್ನು ಸಹ, ಇದು ಬಹುವಾರ್ಷಿಕ ಬೆಳೆ ಆಗಿದ್ರು ಕೂಡ ಇದು ನೀರಾವರಿ ಬೆಳೆ ಸರ್. ಇದು ಒಣ ಬೇಸಾಯದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ನಾವು ಅಡಿಕೆ, ತೆಂಗು, ಬಾಳೆಯನ್ನು ಬೆಳಿತೇವೆ ಇದಕ್ಕೂ ಕೂಡ ನಾವು ಬೇಸಿಗೆಯಲ್ಲಿ ನೀರನ್ನು ಕೊಟ್ಟೆ ಬೆಳೆಸಬೇಕಾಗ್ತದೆ. ಹಾಗಾಗಿ ನೀರಿನ ಸೌಲಭ್ಯ ಇದ್ದಂತ ರೈತರು ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಇದರಲ್ಲ. ಹಾಗಾಗಿ ಸರಿ ಸುಮಾರು ಗದ್ದೆ ಭೂಮಿಯಲ್ಲಿ ಬೆಳಿಬಹುದು ಅಥವಾ ಸ್ವಲ್ಪ ಮೇಲ್ಗಡೆ ಗುಡ್ಡದ ಭೂಮಿಯಲ್ಲೂ ಕೂಡ ನೀರಾವರಿ ವ್ಯವಸ್ಥೆ ಇದ್ರೆ ಎಲ್ಲ ಕಡೆ ಬೆಳೆಯನ್ನು ಬೆಳಿಬಹುದು ಸರ್. ಅಂದ್ರೆ ಹೆಚ್ಚು ಕಡಿಮೆ ತೆಂಗಿನ ಜಾತಿಯ ಬೆಳೆ ಇದು? ಹಾ, ಸರಿ ಸುಮಾರು ತೆಂಗಿನ ಜಾತಿಯ ಬೆಳೆನೆ ಸರ್. ಇದು ತಾಳೆ ಅಂತ ಹೇಳಿದ್ರೆ ತೆಂಗಿನ ಜಾತಿಯಲ್ಲಿ ತಾಳೆಯಲ್ಲಿ ಸರಿ ಸುಮಾರು 200 ಫ್ಯಾಮಿಲಿ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ತೆಂಗು ಕೂಡ ಒಂದು, ತಾಳೆನೂ ಕೂಡ ಒಂದು. ಹೀಗಾಗಿ ತೆಂಗಿನ ತರನೇ ಇದು ಬೆಳೀತದೆ, ತೆಂಗಿನ ತರನೇ ಫಸಲು ಕೂಡ. ಆದ್ರೂ ಒಂದು ವಿಷಯ, ಮಹತ್ವದ ವಿಷಯ ಅಂತ ಹೇಳಿದ್ರೆ ಸರ್, ಇದು ಒಮ್ಮೆ ಫಸಲು ಬರ್ಲಿಕ್ಕೆ ಪ್ರಾರಂಭ ಆದ್ರೆ 3 ಮುಗಿದು 4 ಫಸಲು ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ತಿಂಗಳಲ್ಲಿ 2 ಹಣ್ಣಿನ ಗೊನೆಯನ್ನು ಕಟಿಂಗ್ ಮಾಡಿ ನಾವು ಮಾರ್ಕೆಟ್ ಕಳಿಸ್ಲಿಕ್ಕೆ ಸುಲಭ ಇದೆ. ವರ್ಷದ 12 ಕೂಡ ಇದು ಫಸಲು ಕೊಡ್ತಾ ಇರ್ತದೆ. ಹಾಗಾಗಿ ರೈತರಿಗೆ ತೆಂಗಿನಕ್ಕಿಂತ ತಾಳೆ ವರ್ಷದ 12 ಫಸಲು ಬರ್ತಾ ಇರೋದ್ರಿಂದ, ಒಬ್ಬ ಸರ್ಕಾರಿ ನೌಕರಿಗೆ ಹೇಗೆ ತಿಂಗಳ ಪಗಾರ ಬರ್ತಾ ಇರ್ತದೋ ಹಾಗೆ ರೈತರು ಕೂಡ ವರ್ಷದ 12 ಕೂಡ ಸರ್ಕಾರಿ ನೌಕರಿ ಹೇಗೆ ಪಗಾರ ತಗೋತಾ ಇದ್ದಾನೋ ಅದೇ ತರ ಅವನು ರೈತರಿಗೆ ಹಣ ತಗೋಬಹುದು. ಅದನ್ನು ಬೆಳೆಸುವಾಗ, ಕಟಾವು ಮಾಡುವಾಗ ತಾಂತ್ರಿಕ ಮಾಹಿತಿ, ಹೇಗೆ ಕಟಾವು ಮಾಡಬೇಕು, ಎಲ್ಲಿ ಸಂಗ್ರಹಿಸಬೇಕು, ಎಷ್ಟು ತಾಸಿನೊಳಗೆ ಮಾರಾಟ ಮಾಡಬೇಕು, ಇಂಥದ್ದೆಲ್ಲ ತಂತ್ರಜ್ಞಾನ. ಈ ತಂತ್ರಜ್ಞಾನದ ಬಗ್ಗೆ ಇದು ತೋಟಗಾರಿಕೆ ಮತ್ತು ಕಂಪನಿಯವರ ಮಧ್ಯದಲ್ಲಿ, ಅದಕ್ಕೆ ಹೊಸದಾಗಿ ಬೆಳೆ ಆಗಿರುವುದರಿಂದಲೇ ಸರ್ಕಾರದ ಮುಖಾಂತರನೇ ಇದು ಬೆಳಿಲಿಕ್ಕೆ ಸ್ವಲ್ಪ ಬೆಂಬಲ ನೀಡ್ತಿರುವುದರಿಂದ, ಅದನ್ನು ಬೆಳೆಯುವುದು ಹೇಗೆ, ಅದನ್ನು ಹಣ್ಣಿನ ಮನೆ ಕಟಾವು ಮಾಡುವುದು ಹೇಗೆ, ಯಾವ ರೀತಿ ಗೊಬ್ಬರ ಹಾಕಬೇಕು, ನೀರನ್ನು ಯಾವ ರೀತಿ ಬಿಡಬೇಕು ಎನ್ನುವುದಕ್ಕೆ ತೋಟಗಾರಿಕೆ ಇಲಾಖೆ ಮತ್ತು ಕಂಪನಿಯವರಿಗೆ ಎಲ್ಲ ಮಾಹಿತಿ ರೈತರಿಗೆ ಫ್ರೀಯಾಗಿ ಸಿಗುತ್ತೆ ಸರ್. ಇದೆ ಆಮೇಲೆ ಹಣ್ಣನ್ನು ಕಟಿಂಗ್ ಮಾಡಿ ಮಾರ್ಕೆಟ್ಗೆ ತಗೊಂಡೋಗುವ ವಿಧಾನಗಳು ಹೇಗೆ, ಯಾವ ರೀತಿ ಕಟಿಂಗ್ ಮಾಡಬೇಕು, ಅದನ್ನೆಲ್ಲ ರೈತರಿಗೆ ಮಾಹಿತಿ ಎನ್ನುವಂಥದ್ದು ಸಂಪೂರ್ಣ ಉಚಿತವಾಗಿ ಸಿಗುತ್ತೆ ಸರ್. ಇದರಲ್ಲಿ ಸರ್ಕಾರದಿಂದ ಏನು ಸೌಲಭ್ಯ ಸಿಗುತ್ತಿಲ್ಲ? ಸರ್ಕಾರದಿಂದ ರೈತರಿಗೆ ತಾಳೆ ಬೆಳೆ ಮಾಡ್ಲಿಕ್ಕೆ ಮುಂದೆ ಬಂದಾಗ ಅವರಿಗೆ ಗಿಡಗಳು ಉಚಿತವಾಗಿ ಸಿಗ್ತದೆ. ಅದಕ್ಕೆ ನಾಟಿ ಮಾಡ್ಲಿಕ್ಕೆ ಬೇಕಾಗಿರುವಂತ ಮೊದಲನೇ ವರ್ಷ, 2 ಮೂರನೇ ವರ್ಷ, 4 ಒಂದು ರಾಸಾಯನಿಕ ಗೊಬ್ಬರ ಎನ್ನುವಂಥದ್ದು ಕೂಡ ಅವರಿಗೆ ಉಚಿತವಾಗಿ ರೈತರಿಗೆ ಸಿಗ್ತದೆ. ತಾಂತ್ರಿಕ ಮಾಹಿತಿ ಸಂಪೂರ್ಣ ಅವರಿಗೆ ಒಮ್ಮೆ ಫಸಲು ಸ್ಟಾರ್ಟ್ ಆದ 4 ವರ್ಷದಿಂದ 35 ಫಸಲು ಕೊಡ್ತಾ ಇರ್ತದೆ. ಅಲ್ಲಿವರೆಗೆ ಅವರಿಗೆ ತಾಂತ್ರಿಕ ಮಾಹಿತಿ ಸಂಪೂರ್ಣ ಉಚಿತವಾಗಿ ರೈತರಿಗೆ ಸಿಗುತ್ತೆ. 4 ಅಲ್ಲಿ ಏನಾದ್ರೂ ಅಂತರ ಬೆಳೆ ಮಾಡ್ಲಿಕ್ಕೆ? ಖಂಡಿತ, ಇದು ಗಿಡದಿಂದ ಗಿಡಕ್ಕೆ ಇದಕ್ಕೆ 9 ಅಂತರ ಇರುವುದರಿಂದ, 9 ಅಂದ್ರೆ ಸರಿ ಸುಮಾರು 30 ಫೀಟ್ ದೂರ ಆಯ್ತು. ಅದರ ಮಧ್ಯದಲ್ಲಿ ನಾವು ಪೈನಾಪಲ್ ಬೆಳಿಬಹುದು, ಬಾಳೆ ಬೆಳಿಬಹುದು. ಈ ತರ ಮಧ್ಯದಲ್ಲಿ ಅಂತರ ಬೆಳೆಯನ್ನು 3-4 ಆರಾಮಾಗಿ ಬೆಳಿಲಿಕ್ಕೆ ತುಂಬಾ ಸುಲಭ ಇದೆ. ಯಾಕೆ ಅಂದ್ರೆ 30 ಅಂತರ ಅಂತ ಹೇಳಿದ್ರೆ 1 57 ಗಿಡಗಳು ಮಾತ್ರ ಬರ್ತದೆ. ಹಾಗಾಗಿ 57 ಗಿಡ ಬರುವುದರಿಂದ ಮಧ್ಯದಲ್ಲಿ ನೀವು ಅಂತರ ಬೆಳೆಯಾಗಿ ತಾಳೆ, ಪೈನಾಪಲ್, ಬಾಳೆನೋ ಬೇರೆ ಗಿಡ ಬೆಳಿ ತುಂಬಾ ಸುಲಭ ಇದೆ ತಾಳೆ ಮಧ್ಯದಲ್ಲಿ. ಇದೇ ಒಂದು ಸಹಕಾರ ಸೌಲಭ್ಯ ಕಂಪನಿಗಳ ಜೊತೆಗೆ ಬೆಳೆ ಇರುವ ತನಕನೂ ಇದ್ದೇ ಇರುತ್ತೆ ಅನ್ನೋದು ಗ್ಯಾರಂಟಿ ಇದೆಯಾ? ಇದು ಖಂಡಿತ. ಈ ಯೋಜನೆಯನ್ನು ಮೊದಲೇ ಪ್ರಾರಂಭದಲ್ಲಿ ಹೇಳಿದಾಗ ಸರ್, ಇದು ಸರ್ಕಾರದ ಯೋಜನೆ ಸರ್. ಈ ತಾಳೆ ಬೆಳೆಯನ್ನ ರೈತರು ಬೇಕು ಅಂತ ನಾವು ಮಾಡ್ಲಿಕ್ಕೆ ಹೋದಾಗ ಸರ್ಕಾರನೇ ಯೋಗ್ಯವಾಗಿರುವಂತಹ ಪ್ರದೇಶದಲ್ಲಿ ಸರ್ಕಾರನ ಆದೇಶ ಕೊಟ್ಟಿರುವುದರಿಂದ ಸರ್ಕಾರಕ್ಕೂ ಕಂಪನಿಗೂ ಮತ್ತು ರೈತರಿಗೂ ತಾಳೆ ಬೆಳೆಯನ್ನ ಬೆಳಿಲಿಕ್ಕೆ ಅವ್ರ ಹಣ್ಣನ್ನು ಕೂಡ ನಿರಂತರ ತಕೊಂಡು ಹೋಗಬೇಕು ಅಂತ ಅವರೊಂದು ಒಪ್ಪಂದ ಆಗಿರುತ್ತೆ. ಹಾಗಾಗಿ ರೈತರಿಗೆ ಯಾವುದೇ ರೀತಿಯ ಮಾರುಕಟ್ಟೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಮಾಹಿತಿ ಆಗಿರ್ಬೋದು ಪ್ರಾರಂಭದಲ್ಲಿ ಏನು ಸಿಗ್ತಾ ಇರ್ತೋ ಕೊನೆಯ ಹಂತದವರೆಗೂ ರೈತರಿಗೆ ಅದೇ ತರ ಮಾಹಿತಿ, ಅವ್ರಿಗೆ ಹಣ್ಣು ತಕೊಂಡು ಹೋಗುವಂತ ವಿಧಾನ ಎಲ್ಲ ಸಿಗ್ತಾ ಇರುತ್ತೆ. ರೈತರಿಗೆ ಯಾವುದೇ ರೀತಿ ಮಾರುಕಟ್ಟೆ ಸಮಸ್ಯೆ ಬರುವ ಅವಕಾಶನೇ ಇದರಲ್ಲಿ ಇಲ್ಲ ಸರ್. ಆರ್ಥಿಕವಾಗಿ ಕೂಡ ಲಾಭದಾಯಕ? ಖಂಡಿತ, ಆರ್ಥಿಕವಾಗಿ ಕೂಡ ತುಂಬಾ ಲಾಭದಾಯಕ. ಯಾಕೆ ಹೇಳಿದ್ರೆ ಈಗ ಸದ್ಯಕ್ಕೆ ಹೇಳಬೇಕು ಅಂತಂದ್ರೆ ರೇಟು ಕೂಡ ಆಯಿಲ್ ರೇಟ್ ಇದೊಂದು ತಿನ್ಲಿಕ್ಕೆ ಬೇಕಾಗಿರುವಂತ ಎಣ್ಣೆ ಆಗಿರುವುದರಿಂದ ವರ್ಷದಿಂದ ವರ್ಷಕ್ಕೆ ನಾವು ಬೆಳೀತಿರುವಂತ ತಾಳೆ ಗಿಡಕ್ಕೂ ಅಥವಾ ಇಲ್ಲಿ ನಮ್ಮ ದೇಶದಲ್ಲಿ ಬೆಳೀತಿರುವ ಜನಸಂಖ್ಯೆಗೆ ಹೋಲಿಕೆ ಮಾಡಿ ನೋಡಿದಾಗ 50-60% ರಷ್ಟು ಎಣ್ಣೆಯನ್ನ ಇಂಡೋನೇಷ್ಯಾ, ಮಲೇಷ್ಯಾ ಆಮದು ಮಾಡ್ಕೋತಿದೆ ನಮ್ಮ ದೇಶ. ಹಾಗಾಗಿ ನಮ್ಗೆ ನಾವು ಬೇಕಾಗಿರುವ ಎಣ್ಣೆಯನ್ನ ಕೇವಲ 30-40% ಮಾತ್ರ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಹಾಗಾಗಿ ಈ ರೈತರಿಗೆ ಇದರಿಂದ ತುಂಬಾ ಲಾಭದಾಯಕ ಆಗ್ತದೆ. ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗ ಇದ್ರ ಬೇಡಿಕೆ ಜಾಸ್ತಿ ಆಗ್ತಾನೆ ಹೋಗ್ತದೆ. ಇದ್ರ ಬೇಡಿಕೆ ಜಾಸ್ತಿ ಆದಾಗ ಸರ್ವೇ ಸಾಮಾನ್ಯವಾಗಿ ಇದ್ರ ಬೆಲೆ ಕೂಡ ಜಾಸ್ತಿ ಆಗಿ ಆಗುತ್ತೆ ಸರ್. ಈಗ ಆಳು ಸಹ ಸಿಗ್ತಾ ಇಲ್ಲ ಅನ್ನುವಂಥದ್ದು ರೈತರ ಒಂದು ಇದು ಅನುಭವ ಇದೆ. ಹಾಗಾಗಿ ಕಡಿಮೆ ಆಳು ಬಯಸುವಂತ, ಕಡಿಮೆ ಮೆಷಿನರಿ ಬಯಸುವಂತ ಬೆಳೆ ಇದು ಹೌದಾ? ಖಂಡಿತ ಸರ್, ಇದು ಕಡಿಮೆ ಮೆಷಿನರಿ ಅಂತ ಯಾಕೆ ಹೇಳ್ತೀನಿ? ನಾವು ಅಡಿಕೆ ತಾಳೆ ಮಾಡ್ಲಿಕ್ಕೆ ಹೋದಾಗ ಈಗ ನಾವು ಅಡಿಕೆ ಬೆಳಿತೀವಿ, ಬಾಕಿ ಬೆಳಿದ್ ಯಾವುದೇ ರೀತಿಯ ರೋಗ ಅನ್ನುವಂಥದ್ದು 90% ಯಾವ್ದು ರೀತಿ ರೋಗ ಅವರೊಂದೇ ಇಲ್ಲ. ಯಾಕೆ ಯಾವುದೇ ರೀತಿ ಔಷಧಿ ಸ್ಪ್ರೇ ಮಾಡುವಂತದ್ದು ಏನಿಲ್ಲ. ಮರ ಕಟ್ ಗೊನೆ ಕಟ್ ಮಾಡ್ಲಿಕ್ಕೆ ಓದ್ಲಿಕ್ಕೆ ಹೋದಾಗ ತಾಳೆ ಹಣ್ಣಿನ ಗೊನೆ ಕಟ್ ಮಾಡುವಾಗ ಮರ ಹತ್ತಿ ಕಟ್ ಮಾಡುವಂತದ್ದು ಏನಿಲ್ಲ. ಇದಕ್ಕೆ ಒಂದು ತಾಳೆ ಗೊನೆ ಕಟ್ ಮಾಡುವಂತ ಒಂದು ಉಪಕರಣ ಇದೆ, ಅದ್ರ ಮುಖಾಂತರ ಕೆಳಗಡೆ ನಿಂತುಕೊಂಡು ತಾಳೆ ಗೊನೆಯನ್ನ ಕಟ್ ಮಾಡಬಹುದು. ಗೊಬ್ಬರ ಹಾಕುವಾಗಲೂ ಕೂಡ ಅಷ್ಟೇ, ಇದಕ್ಕೆ ಯಾವುದೇ ರೀತಿ ಬಿಡ ಮಾಡುವಂಥದ್ದು ಅಗತೆ ಮಾಡುವಂಥದ್ದು ಏನು ಇರುವುದಿಲ್ಲ. ಅದಕ್ಕೆ ಅದು ಸುತ್ತಾಳತ ಒಂದು ಕಟ್ಟೆ ಮಾಡಿಕೊಂಡು ಮೇಲ್ಗಡೆ ಗೊಬ್ಬರ ಮಾತ್ರ ಹಾಕಿದ್ರೆ ಆಯ್ತು. ಯಾವುದೇ ರೀತಿ ಹಾರಿ ಆಗಿರ್ಬೋದು, ಪಿಕಸ್ ಆಗಿರ್ಬೋದು ಅಥವಾ ಏನೋ ತಗೊಂಡೋಗಿ ಅದಕ್ಕೆ ಅಗೀತಿರುವಂತಹ ಕೆಲಸಗಳಿಲ್ಲ. ಇದನ್ನೆಲ್ಲ ಬಾಕಿ ಬೆಳೆಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ 100 to 90 ಇದರ ನಿರ್ವಹಣೆ ಭಾರಿ ಸುಲಭ, ಮತ್ತೆ ಅಷ್ಟು ಖರ್ಚು ಕೂಡ ಕಡಿಮೆ ಬರ್ತಾ ಇದೆ ಇದರಲ್ಲಿ. ಹಾಗಾಗಿ ಇಂಥ ಬೆಳೆಯನ್ನ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದೊಂದು ಜಿಲ್ಲೆಯೊಳಗೆ ಪ್ರತಿ ಜಿಲ್ಲಾ ಕೇಂದ್ರ ಅಥವಾ ಒಂದು ಕೇಂದ್ರವನ್ನ ನಿಗದಿ ಮಾಡಿರ್ತಾರ, ಅಲ್ಲಿಗೆ ಹಾಕುವುದು ಹಂಗೇನ ವ್ಯವಸ್ಥೆ ಇರುತ್ತ? ಇದು ಜಿಲ್ಲಾವಾರು ಸರ್ಕಾರದ ಮಟ್ಟದಲ್ಲಿ ಫಸ್ಟ್ ಪ್ರಾರಂಭದಲ್ಲಿ ಜಿಲ್ಲಾವಾರಿ ಬೆಳೆಯನ್ನ ಮಾಡಬೇಕು ಸರ್ಕಾರ ಆದೇಶ ಮಾಡಿದಾಗ ಅವ್ರದೇ ಆದ ತಾಲೂಕವಾರು ಅಥವಾ ಗ್ರಾಮದಲ್ಲಿ ಅಲ್ಲಿ ಹಣ್ಣು ಸಂಗ್ರಹಣಾ ಕೇಂದ್ರ ಇರ್ತದೆ, ಅಲ್ಲಿವರೆಗೆ ಮಾತ್ರ ರೈತರು ತಗೊಂಡು ಹೋಗುದು, ರೈತರು ತಗೊಂಡು ಬೇರೆ ಪ್ರದೇಶ ತಗೊಂಡು ಹೋಗುವಂತ ಅಗತ್ಯತೆ ಇಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ಸರ್ಕಾರದ ಆದೇಶ ಮಾಡಿರುವಂತಹ ಜಿಲ್ಲೆಯಲ್ಲಿ ಅಥವಾ ಅವರ ತಾಲೂಕಲ್ಲಿ ಮಾತ್ರ ಅವರು ಸಂಗ್ರಹಣಾ ಕೇಂದ್ರ ಅಂತ ಬರ್ತದೆ. ಅಲ್ಲಿ ಅವ್ರದೇ ಹಣ್ಣನ್ನು ತಗೊಂಡು ಹೋಗುವಂತ ಇಲಾಖೆ ಮತ್ತು ಕಂಪನಿ ಅಧಿಕಾರಿಗಳು ಇರ್ತಾರೆ, ಅವರು ಸಂಗ್ರಹಣಾ ಕೇಂದ್ರ ಮಾಡಿದಾಗ ಅಲ್ಲಿವರೆಗೆ ಮಾತ್ರ ರೈತರು ತಗೊಂಡು ಹೋಗ್ಬೇಕಾಗ್ತದೆ. ಇದರ ಜೊತೆಗೆ ಜೇನು ಅಂತಿಂತ ಸಾಕಾಣಿಕೆ ಮಾಡಿದ್ರೆ ಬೆಳೆ ಉತ್ಪನ್ನ ಇನ್ನೂ ಜಾಸ್ತಿ ಆಗುತ್ತೆ, ಮತ್ತೆ ನಮ್ಗೆ ಜೇನು ಕೂಡ ಸಿಗುತ್ತೆ. ಹೌದು, ಇದರಲ್ಲಿ ಜೇನು ಕೃಷಿ ತುಂಬಾ ಒಳ್ಳೇದಾಗ್ತಿದೆ. ಯಾಕೆಂದ್ರೆ ಇದರಲ್ಲಿ ಒಂದು ತಾಳೆಗಿಡದಲ್ಲಿ ಹೆಣ್ಣು ಮತ್ತು ಗಂಡು ಅಂತ ಬಂದಾಗ ಗಂಡು ಹೂ ಪಾಲಿನೇಷನ್ ಮಾಡ್ಲಿಕ್ಕೆ ಜೇನು ಅದರ ತಾಳೆಗಿಡದಲ್ಲಿ ಪಾಲಿನೇಷನ್ ಮಾಡ್ಲಿಕ್ಕೆ ಅದರದೇ ಆದ ಪಾಲಿನೇಷನ್ ವಿವಿಲ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಜೇನು ನಡುಗು ಕೂಡ ಇದು ಪಾಲಿನೇಷನ್ ಮಾಡ್ಲಿಕ್ಕೆ ತಾಳೆಗಿಡಗೂ ಅನುಕೂಲ ಆಗುತ್ತದೆ, ಮತ್ತೆ ಜೇನು ಕೃಷಿಯನ್ನು ಉಪಬೆಳೆಯಾಗಿ ಮಾಡ್ಲಿಕ್ಕೆ ತುಂಬಾ ಅನುಕೂಲ. ಯಾಕೆಂದ್ರೆ ಒಂದು ತಾಳೆಗಿಡ ಹೂ ಬಿಟ್ಟಾಗ ವರ್ಷದಲ್ಲಿ ತಿಂಗಳಿಗೆ 2 ಗರಿ ಬಿಡ್ತಾರೆ, ವರ್ಷಕ್ಕೆ 24 ಹೂ ಬಿಡ್ತದೆ. 24 ಹೂ ಬಿಟ್ಟಲ್ಲಿ ಒಂದು 8-10 ಹೂ ಗಂಡು ಹೂವೇ ಬಿಡುತ್ತೆ. ಗಂಡು ಹೂ ಬಿಟ್ಟಾಗ ಪಾಲಿನೇಷನ್ ಆಗಿದ್ದು ಹೆಚ್ಚಿನ ಪ್ರಮಾಣದ ಪರಾಗ ರೇಣು ಇರುತ್ತಲ್ಲ, ಪಾಲಿನೇಷನ್ ಮಾಡ್ಕೊಂಡು ಪರಾಗ ರೇಣುಗಳು ಈಗ ಜೇನು ನೆಡಕ್ಕೆ ತುಂಬಾ ಅನುಕೂಲ ಆಗ್ತದೆ. ನಮ್ಮಲ್ಲಿ ಕೂಡ ಉಡುಪಿ ಜಿಲ್ಲೆಯಲ್ಲಿ ಕೂಡ ತುಂಬಾ ಜನ ಜೇನು ಕೃಷಿಯನ್ನು ಮಾಡಿ ತಾಳೆ ಬೆಳೆ ಮಾಡಿರುವಂತಹ ಪ್ರದೇಶದಲ್ಲಿ ಜೇನು ಕೃಷಿ ಮಾಡಿದರೆ ಅವರಿಗೆ ತುಂಬಾ ಜೇನು ಸಿಕ್ಕಿದೆ ಅಂತ ತುಂಬಾ ರೈತರು ಖುಷಿಯಿಂದ ಹೇಳ್ಕೊಳ್ತಾ ಇದ್ದಾರೆ. ನೀವು ಒಬ್ಬ ರೈತರು ಹೌದು, ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈ ಎರಡೂ ನೋಡ್ಕೊಂಡಾಗ ನಮ್ಮ ರೈತರು ಸಹಜವಾಗಿ ಎಲ್ಲಿ ತಪ್ಪು ಮಾಡ್ತಾ ಇದಾರೆ, ಅದನ್ನ ಹೇಗೆ ತಿದ್ದುಕೊಂಡು ಮೇಲೆ ಬರಬಹುದು? ನಮ್ಮ ರೈತರಲ್ಲಿ ಆಗುವಂತದ್ದು 2-3 ತಪ್ಪುಗಳನ್ನ ಪ್ರಾಕ್ಟಿಕಲ್ ಆಗಿ ನೋಡಿರುವಂತದ್ದು ಅಂತ ಹೇಳಿದ್ರೆ, ಒಂದು ಬೆಳೆ ಹಿಂದೆಗಡೆ ಜೋತು ಬಿಡುವಂತದ್ದು, ಮತ್ತೆ ಅದರಲ್ಲಿ ಹೊಸ ಆಧುನಿಕ ಪದ್ಧತಿ ತುಂಬಾ ಬಂದು ಆಧುನಿಕ ಪದ್ಧತಿಯನ್ನು ಅದರಲ್ಲಿ ಅಳವಡಿಸಿಕೊಳ್ಳದಿರುವಂತದ್ದು, ಯಾವ ಮಾರುಕಟ್ಟೆಯಲ್ಲಿ ಈಗ ಸದ್ಯದ ಮಾರುಕಟ್ಟೆಯಲ್ಲಿ ರೇಟ್ ಯಾವ್ದಿದೆಯೋ ಅದನ್ನೇ ಮಾಡುದು. ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದಾಗ ಅಡಿಕೆ, ಅಡಿಕೆಯನ್ನು ನಾವು ಮೊದಲಿಗೆ ಹೋಲಿಕೆ ಮಾಡಿ ನೋಡಿದಾಗ ನಿಮ್ಗೆ ತಿಳಿದಿನೊಟ್ಟಿಗೆ ನೀವು ನೋಡ್ತಾ ಇದ್ರೆ ತುಂಬಾ ಪ್ರದೇಶ ಅಭಿವೃದ್ಧಿ ಆಗಿದೆ. ಇದೇ ತರ ಅಡಿಕೆ ಮುಂದೆ ಭವಿಷ್ಯದಲ್ಲಿ ಇದೇ ತರ ಬೆಳೀತಾ ಹೋದಾಗ ಮುಂದೆ ಅಡಿಕೆ ಪರಿಸ್ಥಿತಿ ಏನಾಗುತ್ತೆ, ನಂದು ಕೂಡ ಅಡಿಕೆ ಗಿಡ ಇದೆ, ಅದಕ್ಕೆ ನಾನು ಹೇಳ್ತಾ ಇಲ್ಲ, ಮುಂದಿನ ಭವಿಷ್ಯ ತುಂಬಾ ಕಷ್ಟ ಇದೆ ಅನಿಸ್ತಾ ಇದೆ. ಈಗ ಈ ತರ ಒಂದು ಅಡಿಕೆ ಜೊತೆಗೆ ಅಡಿಕೆ ಆಗಿರ್ಬೋದು, ತೆಂಗ ಆಗಿರ್ಬೋದು, ತಾಳೆ ಆಗಿರ್ಬೋದು, ಈ ತರ ಮಿಶ್ರ ಕೃಷಿಯನ್ನು ಮಾಡ್ಕೊಂಡು ಹೋದಾಗ ಒಂದು ಮಾರುಕಟ್ಟೆಯಲ್ಲಿ ಒಂದು ರೇಟ್ ಬಿದ್ದೋಗಿದ್ರೆ ಇನ್ನೊಂದು ಬೆಳೆ ಅಂತ ರೈತರಿಗೆ ಅನುಕೂಲ ಆಗ್ತದೆ. ಇದನ್ನ ನಮ್ಮ ಭಾಗದ ತುಂಬಾ ಜನ ರೈತರು ಒಂದೇ ಬೆಳೆ ಹಿಂದೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ರೈತರು ತಪ್ಪು ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಒಂದೇ ಬೆಳೆ ಹಿಂದೆ ಹೋಗದೆ ಬಹುವಾರ್ಷಿಕ ಬೆಳೆ ಆಗಿರುವಂತದ್ದು ಬೇರೆ ಬೇರೆ ಅದರ ಜೊತೆಗೆ ಅಡಿಕೆ ತೆಂಗು ತಾಳಿ ಈ ತರ ಬಹುವಾರ್ಷಿಕ ಬೆಳೆಯನ್ನು ಮಿಶ್ರ ಕೃಷಿಯಾಗಿ ಮಾಡ್ಕೊಂಡು ಹೋದಾಗ ತುಂಬಾ ಅನುಕೂಲ ಆಗ್ತಿದೆ ಅಂತ ಇದೆ. ಹಾಗಾಗಿ ರೈತರು ಈ ತರ ಪದ್ಧತಿ ಅನುಸರಿಸಿ ಹೋಗ್ಬೇಕು ಅಂತ ನಾನು ಅನಿಸ್ತಾ ಇದೆ ಸರ್. ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕೃಷಿ ಪೂರಕವಾದಂತಹ ಕೆಲವೊಂದಿಷ್ಟು ಕಸುಬುಗಳನ್ನು ಕೈಗೊಳ್ಳಬೇಕು. ಖಂಡಿತ, ಈಗ ಕೋಳಿ ಸಾಕಾಣಿಕೆ ಆಗಿದ್ದು ಹೈನುಗಾರಿಕೆ ಈ ತರ ತುಂಬಾ ಉಪಕಸುಬುಗಳನ್ನು ಇದ್ರ ಜೊತೆಗೆ ಮಾಡ್ಕೊಂಡು ಹೋದಾಗ ಸರ್ ಮಾರುಕಟ್ಟೆಯಲ್ಲಿ ಅಥವಾ ಮುಂದೆ ಭವಿಷ್ಯದಲ್ಲಿ ಆದಾಯ ದೃಷ್ಟಿಯಿಂದ ಕೂಡ ಹೆಚ್ಚಿನ ಲಾಭ ಪಡ್ಕೊಳ್ಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಒಳ್ಳೇದು ಕೃಷ್ಣೇಗೌಡ್ರೆ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ, ನಿಮ್ಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಅಡಿಕೆ ಮತ್ತು ತಾಳೆ ಬೇಸಾಯ ಕುರಿತು ರೈತರು ಹಾಗೂ ಉಡುಪಿ ಜಿಲ್ಲೆಯಲ್ಲಿ ತಾಳೆ ಎಣ್ಣೆ ಕಾರ್ಖಾನೆಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿರುವ ಹೊನ್ನಾವರದ ಕೃಷ್ಣ ಎಂ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ ಪಿ ರಾಮಡಿಗೆ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग भी। पहली वाली बात कहां, परम तो सभी डाले, सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है, एक्सपीरियंस से बता रहे हैं, धूप में बाल स्मेर नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है, परंपरागत खेती।

ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ. ಈಗ ಜಾನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003 5ನೇ ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253, 2525253. ಸೋಮಿ ಬುದ್ಧುಗೌಡ ಮತ್ತು ಸಂಗ್ರಹದಿಂದ ಹಾಲಕ್ಕಿ ಸಂಪ್ರದಾಯದ ಹಾಡುಗಳನ್ನು ಕೇಳೋಣ. ಹೀಗೆ ನಮ್ಮ ಹಾಲಕ್ಕಿ ಸಮಾಜದಲ್ಲಿ ಶಿಶು ತುಟ್ಲಲ್ಲಿ ಹಾಕ್ಬೇಕಿದ್ರೆ ಫಸ್ಟ್ ನಾವ್ ಇಂತ ಹಾಡಾಡೋದು. ಅಯ್ಯ ಎಂಬುದೇ ನಾರೇಣ ಕೇಳಿನೋ, ತುಂಬು ಕರು ತೊಟ್ಲ ಕಳೋಗಿನೋ. ಅಯ್ಯ ಎಂಬುದೇ ನಾರೇಣ ಸ್ವಾಮಿ ಕೇಳಿನೋ, ತುಂಬು ಕೈ ತೊಟ್ಲ ಕಳೋಗಿನೋ. ತೊಟ್ಲ ಕಳಗಿನು ನಾರಾಯಣ ಸ್ವಾಮಿಯೋ, ನಾದು ಕಳೆಯರಿ ಕಳಗಿನೋ. ತೊಟ್ಲ ಕಳಗಿನು ನಾರಾಯಣ ಸ್ವಾಮಿಯೋ, ಲಾಸು ಕೇಳರಿ ಕಳಗಿನೋ. ಲಾಸು ಕೇಳರ್ಬಿ ಕಳಗಿನು ನಾರಾಯಣ ಸ್ವಾಮಿಯೋ, ಬೊಗರಿ ಕಳಗಿನೋ. ಲಾಚು ಕೇಳರ್ವಿ ಕಳಗಿನು ನಾರಾಯಣ ಸ್ವಾಮಿಯೋ, ಲಾಡು ಕೈ ಬೊಗರಿ ಕಳಗಿನೋ. ಲಾಡು ಕೈ ಬೊಗರಿ ಕಳಗಿನು ನಾರಾಯಣ ಸ್ವಾಮಿಯೋ, ಲಾಡೆ ಬಾರಂದೆ ಕಳಗಿನೋ. ಲಾಡು ಬಗರಿ ಕೆಳಗಿನು ನಾರಾಯಣ ಸ್ವಾಮಿಯೋ, ಲಾಡೆ ಬಾರಂದೆ ಕಳೋಗಿನೋ. ಲಾಡು ತಾರೆ ಮಂಗನ ಮರಿ ಕಂಟೀರೋ, ಲಾಡೆ ಬಾರಂದೆ ಕಳೋಗಿರೋ. ಲಾಡು ಕೆಳಗನೆ ಮಂಗನ ಮರಿ ಕಟ್ಟಿರೋ, ಲಾಡೆ ಬಾರಂದೆ ಕಳೋಗಿನೋ. ಲಾಡೆ ಬಾರದೆ ಕಳಗಿನೋ ನಾರಾಯಣ ಸ್ವಾಮಿಯೋ, ತೂಗ ಬಾರಂದೆ ಕಳೋಗಿನೋ. ಲಾಡೆ ಬಾರಂದೆ ಕಳಗಿನೋ ನಾರಾಯಣ ಸ್ವಾಮಿಯೋ, ತೂಗ ಬಾರಂದೆ ಕಳೋಗಿನೋ. ಹಬ್ಬ ಮಾಡಿ ಎಲ್ಲಾರು ಕೂಡ್ಕೊಂಡು ಶಿಶು ಮಾವ ಉಂಗುಲ ತಂದು ಹಾಕಿದಾಗ ಹೇಳ್ತಿರು, ಮುದ್ದು ಕಂದಾಗೆ ಒಬ್ಬನೇ ಮಾವನೋ, ಗದ್ದುಗೆ ಮ್ಯಾನೆ ಎರೆ ಮಾವೋ. ಮುದ್ದು ಕಂದಾಗೆ ಒಬ್ಬನೇ ಮಾವನೋ, ಗದ್ದುಗೆ ಮ್ಯಾನೆ ಎರಿ ಮಾವೋ. ಗದ್ದೋಗಿ ಮನೆಯಲ್ಲಿ ಮಾವ ಕಂದನ ಮಾವೋ, ಮುದ್ದು ಬಾರಂದೆ ಕರವನೋ. ಎರಿ ಮಾವ ನಿನ್ನಲೆ ಮಾವೋ ಎಂದು ಬಾರಂದೆ ಕರಿದನು ಮುದ್ದು ಬಾರಂದೆ ಕರವನು ಕಂದನ ಮಾವೋ ಮುದ್ರೆ ದುಂಗುಲುವ ಬಾರಂದೆ ಕರದನು ನಿನ್ನಲೆ ಬಾವೋ ಕೈಗೆ ಮಂಗಲ್ವಾಲಿಡವನು ಮಂದನ ಮಾವೋ ಲಿದ್ದಿ ಬುದ್ಧಿ ಮಾತೇ ದುಂಗುಲ್ವೇಡುವನು ನಿನ್ನಲೆ ಮಾವೋ ಮುದ್ದೆ ಬಾರಂದೆ ಮುದ್ದು ಒಳಬೇಡಂದನು ನಳವನು ನಮ್ಮಲೆ ಕಂದು ಕೊಡನ ನೀರೆಲ್ಲ ದುಡೋಬೀನು ಮುದ್ದೆ ಬಾರಂದೆ ನಂದನು ನಮ್ಮಲೆ ಕಂದು ಕೊಡನ ನೀರೆಲ್ಲ ದುಡೋಬೀನು ದುಡುಬಿನು ನಮ್ಮಲೆ ಕಂದು ಲಾಡು ಲಂಗಳವೇ ಚೋರದೋಡನ ನೀರಲ ದುಡುಬಿನು ನಮ್ಮಲೆ ಕಂದು ಲಂಗಳ ನೀರಲ ಕೆಸೋರದೋ ಲಂಗಳ ನೀರಲ ಕೆಸರದು ನಮ್ಮಲೆ ಕಂದು ತಾಯೇ ಬಂದೆ ಕಂದ ಅಂಗಳ ನೀರಲ ಕೆಸರದು ನಮ್ಮಲೆ ಕಂದು ತಾಯೇ ಬಂದೆ ಕಂದ ನೆಗಿದಳು ಬೇಡೆ ನಮ್ಮ ಕಂದಗೆ ಬೇಡೆ ನಮ್ಮಲೆ ಕಂದಗೆ ಒಡದೋರ ಕೈಯ ಬಡಿ ನಮ್ಮ ಕಂದೆ ಬೈ ಬೇಡಿ ನಮ್ಮಲೆ ಕಂದು ಒಡದೋರ ಕೈಯ ಮುರಿ ಕೊಡುವ ಒಡದೋರ ಕೈಯ ಮುರಿ ಕೊಡುವ ನಮ್ಮ ಕಂದಾಗೆ ಬೊಯ್ದೋರ ಬಾಯ ಮುರಿ ಕೊಡುವ ಒಡದೋರ ಕೈಯ ಮುರಿ ಕೊಡು ನಮ್ಮ ಕಂದಾಗೆ ವೈದೋರ ಬಯ ಮುರಿ ಕೊಡು ಎಲ್ಲೆಲ್ಲೋ ಕುಂತಿ ಕಾಣಿಳ ಕಾಯೆ ಕೇಳೆ ಊರು ಕೇಳಲ ಗರೋಗಿರೋ ಊರು ಕೇಳಲ ಗೆಲ್ಲಿರೋ ಪಂಡೋರೋ ಕೆರೆಯ ಬವಿಯಲ್ಲ ಗರೋಚಿರೋ ಗಿರ್ಗಿರೋ ಪಾಂಡವರು ಗುರು ಬಾಲ ಗರೋ ಚಿರೋ ಕೆರೆಯ ಬಾಲ ಗಿರ್ಗಿರೋ ಪಾಂಡವರು ಎಲ್ಲೆಲ್ಲ ಕುಂದಿ ತಾಯೇ ಕಾಣೋ ನಿಲ್ಲೋ ಕೆರೆಯು ಬಾಲ ಗರ್ಚಿರೋ ಕುಂದಿ ತಾಯೇ ಎಲ್ಲೆಲ್ಲ ಕುಂದಿ ತಾಯಿ ಕಾಣಿಲ್ಲ ಮಗದೇರೋ ಬಿಂದೆ ತಿರುಗೆ ಮನೆಗೆ ಬರೋವಾರೋ ಎಲ್ಲೆಲ್ಲೂ ಕುಂತಿ ಕಾಣಿಲ್ಲ ಬಿಂದೆ ತಿರುಗೆ ಮನೆಗೆ ಬರೋವಾರೋ ಬಿಂದೆ ತಿರುಗೆ ಮನೆಗೆ ಬರುವಾರೋ ಪಾಂಡೋರೋ ಭೀಮಲೆ ಮಗ ಕದವ ವಡಿದಾರೋ ಎಲ್ಲೆಲ್ಲೆ ತಿರುಗೆ ಬರುವರು ಗುಂಟಿ ಮಾಡೋರೋ ಭೀಮಲೆ ಕದವ ವಡಿದಾನೋ ಭೀಮ ಮಗ ಕದವ ವಡಿದಾನು ಪಂಡೋರೋ ಲಂಗಯ್ಯಲರು ಕದವ ತೆಗಿದಾರೋ ಕದ್ವೆ ಒಡೆದನು ಭೀಮಲೆ ಮನೋ ಮಂಗಯ್ಯರೆ ಕದ್ವಾ ತಗಿದನು ಅಂಗೈಯಲೆ ಕದುವ ತಗದನು ಭೀಮನೆ ಮಗದೋ ತಾದರೆ ಒಳಗೆ ಬರೋವಾರೋಯಲು ಕದುವ ತಗದನು ಭೀಮನೆ ಮಗನೇ ತಾನಾದರೆ ಒಳಗೆ ನಡೆಯುವರು ಯಾರೇ ಬೋಯ್ದರೆ ಯಾರಲೆ ಒಡೆದರೆ ತಾಯೇ ಯಾರಲೆ ಕುಂದದ ಮಾತಾ ಲಡಿದಾರೋ